ಭಾರತ ಸರ್ಕಾರವು ಹೆಮ್ಮೆಯಿಂದ ಪರಿಚಯಿಸುತ್ತಿದೆ ಸಾರ್ವಜನಿಕ ವೈಫೈ ನೆಟ್ವರ್ಕ್ ಪಿಎಂ ವಾಣಿ ಯೋಜನೆ. ಆಸಕ್ತ ಕಂಪನಿಗಳು ಪಬ್ಲಿಕ್ ಡಾಟಾ ಆಫೀಸ್ ಅಗ್ರಿಗೇಟರ್ ಪಿಡಿಒಎನಂತೆ ನೋಂದಾಯಿಸುವ ಮೂಲಕ ಸಾರ್ವಜನಿಕ ವೈಫೈ ನೆಟ್ವರ್ಕ್ ಸೇವೆಯನ್ನು ನೀಡಬಹುದು. ನೋಂದಣಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ನ ವೆಬ್ಸೈಟ್ saralsanchar.gov.in ಗೆ ಭೇಟಿ ನೀಡಿ. ಯಾವುದೇ ತರಹದ ಇಂಟರ್ನೆಟ್ ಪರವಾನಗಿ ಶುಲ್ಕ, ನೋಂದಣಿ ಶುಲ್ಕಗಳಿಲ್ಲ. ಎಲ್ಲ ಪಿಡಿಒಎಗಳು ಮತ್ತು ಆಪ್ ಪೂರೈಕೆದಾರರು ಸಿಡಾಟ್ನ ಸೌಲಭ್ಯಗಳಾದ ಪಿಡಿಒಎ ಸ್ಟ್ಯಾಕ್ ಮತ್ತು ಪಿಎಂ ವಾಣಿ ಆಪ್ಗಳಿಗೆ ಕೇವಲ 25,000 ರೂಪಾಯಿಗಳನ್ನು ಪಾವತಿಸುವ ಮೂಲಕ ಹಾಗೂ ಹೆಚ್ಚಿನ ಹೂಡಿಕೆ ಇಲ್ಲದೆ ಪಿಎಂ ವಾಣಿ ಅಡಿಯಲ್ಲಿ ವೈಫೈ ಸೇವೆಗಳನ್ನು ನೀಡಬಹುದು. ಹೆಚ್ಚಿನ ವಿವರಗಳಿಗೆ pmwani.gov.in/wanie ಗೆ ಇಂದೇ ಭೇಟಿ ನೀಡಿ. ಕೃಷಿ ಮುನ್ನಡೆ, ಕೃಷಿ ಕ್ಷೇತ್ರದಲ್ಲಾದ ಇತ್ತೀಚಿನ ಬೆಳವಣಿಗೆ ಕುರಿತ ಕಾರ್ಯಕ್ರಮ. ಅನೇಕ ರೈತರು ತಮ್ಮ ಪಂಪ್ ಸೆಟ್ಗಳನ್ನು ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡುವುದಕ್ಕೆ, ರಸಾವರಿಯ ನಿರ್ವಹಣೆಯು ಮಾಡುವುದಕ್ಕೆ, ಆಟೋಮೇಟೆಡ್ ಅಥವಾ ಸ್ವಯಂಚಾಲಿತ ನೀರಾವರಿ ಮತ್ತು ಇತರ ಅನೇಕ ಕೆಲಸಗಳಲ್ಲಿ ಸ್ಮಾರ್ಟ್ ಫೋನ್ಗಳು ಇಲ್ಲವೇ ಕಂಪ್ಯೂಟರ್ಗಳನ್ನು ಬಳಕೆ ಮಾಡ್ತಾ ಇರುವುದನ್ನು ತಾವೆಲ್ಲ ಕೇಳಿರಬಹುದು. ಡಿಜಿಟಲ್ ಇಂಡಿಯಾ, ಸ್ಮಾರ್ಟ್ ಸಿಟಿ ಇತ್ಯಾದಿ ಭಾರತ ಸರ್ಕಾರದ ಯೋಜನೆಗಳನ್ನು ಈಗಾಗಲೇ ನೀವು ಪರಿಚಯಿಸಿಕೊಂಡಿರಬಹುದು. ಅದರಂತೆ ದೇಶದಲ್ಲಿ ಸ್ಮಾರ್ಟ್ ಕೃಷಿ ಅಥವಾ ಕೃತ್ರಿಮ ಅಥವಾ ಜಾಣ್ಮೆಯ ವಿಚಾರ ಕುರಿತ ಹಾಗೆ ಚಿಂತನೆಗಳು ನಡೆದಿವೆ. ಈ ದಿಶೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳು ಕೂಡ ಸಾಕಷ್ಟು ಪ್ರಾಯೋಗಿಕವಾಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ವಿಶೇಷವಾಗಿ ಕೃಷಿಯು ಜಾಗತಿಕವಾಗಿ 4ನೆಯ ಕ್ರಾಂತಿಗೆ ಸಿದ್ಧವಾಗ್ತಾ ಇದೆ ಮತ್ತು ಈ ಬೆಳವಣಿಗೆಯಲ್ಲಿ ಕೃತ್ರಿಮ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತ್ರಿಮ ಜಾಣ್ಮೆ ಇಲ್ಲವೇ ಕೃತಕ ಬುದ್ಧಿಮತ್ತೆ ಈ ಕುರಿತಾಗಿ ಅನೇಕ ಸಂಶೋಧನೆಗಳು ನಡೀತಾ ಇವೆ. ಅಮೆರಿಕದಲ್ಲಿ ಒಂಟಾರಿಯಾ ಮತ್ತು ಒಹಯುವಾ ಮಧ್ಯ ಅಂದಾಜು ಸುಮಾರು 185 ಎಕರೆಗಳಲ್ಲಿ ಕಳೆದ 20 ವರ್ಷಗಳಿಂದ ನೇಚರ್ ಫ್ರೆಶ್ ಫಾರ್ಮ್ಸ್ ಎಂಬ ಸಂಸ್ಥೆ ತರಕಾರಿ ಬೇಸಾಯವನ್ನು ಮಾಡ್ತಾ ಇದೆ. ಇದರಲ್ಲಿ ವಿಶೇಷ ಏನು ಅಂತೀರಾ? ಅದರಲ್ಲಿ ಇರುವಂತಹ ಕೀಟ್ ಬಾಡ್ಲಿ ಎಂಬ ಐಟಿ ಮ್ಯಾನೇಜರ್ ಹೇಳುವ ಹಾಗೆ ಆ ಸಂಸ್ಥೆಯು ಟೊಮೆಟೊ ಸಸಿಯೊಂದರ ಹಳದಿ ಬಣ್ಣದ ಹೂವನ್ನು ತನ್ನ ಲೆನ್ಸ್ ಮೂಲಕ ದೃಷ್ಟಿ ಹಾಯಿಸಿ ಇನ್ನೆಷ್ಟು ದಿವಸಗಳಲ್ಲಿ ಮಾರುಕಟ್ಟೆಗೆ ಹಣ್ಣು ಸಿದ್ಧವಾಗ್ತದೆ ಮತ್ತು ಒಟ್ಟು ಎಷ್ಟು ಹಣ್ಣುಗಳು ಯಾವ ಯಾವ ಕಾಲಕ್ಕೆ ಮಾರಾಟಕ್ಕೆ ಲಭ್ಯವಾಗ್ತದೆ ಎನ್ನುವುದನ್ನ ತನ್ನಲ್ಲಿರುವ ಯಂತ್ರದಲ್ಲಿರುವ ಅಥವಾ ಕಂಪ್ಯೂಟರ್ನಲ್ಲಿರುವ ಪ್ರೊಸೆಸರ್ಗಳನ್ನು ಬಳಸಿಕೊಂಡು ಸಂಸ್ಕೃತ ಪೂರ್ವ ಮಾಹಿತಿಯ ಮೂಲಕ ವಿಶ್ಲೇಷಣೆಯನ್ನು ಮಾಡಿ ನಿಖರವಾದ ಅಂಕಿಅಂಶಗಳನ್ನು ನೀಡಬಹುದಾದ ಕ್ಯಾಮರಾ ಕಣ್ಣಿನ ರೋಬೋಟ್ ತಂತ್ರಜ್ಞಾನವನ್ನು ಸಂಶೋಧಿಸಿ ಅಳವಡಿಸಿಕೊಂಡಿದೆ. ಕೃಷಿಯಲ್ಲಿ ರೋಗ ಮತ್ತು ಕೀಟದ ಬಾಧೆ ಸಾಮಾನ್ಯ. ಅದರಲ್ಲೂ ವಿಶೇಷವಾಗಿ ಕಳೆದ ಬಾರಿ ಬಂದಿರುವಂತಹ ಹಾರುವ ಮಿಡತೆ ಅಥವಾ ಲೋಕಸ್ಟ್ ಇದು ಕೂಡ ಸಾಕಷ್ಟು ಸುದ್ದಿ ಮಾಡಿತ್ತು. ಇದು ಸಂಪೂರ್ಣ ಭಕ್ಷಕ ಕೀಟವಾಗಿದ್ದು ತನ್ನ ಮಾರ್ಗದಲ್ಲಿ ಬರುವ ಕೃಷಿ ಬೆಳೆಗಳನ್ನು ಸಂಪೂರ್ಣವಾಗಿ ತಿನ್ನುತ್ತಾ ಮುಂದೆ ಸಾಗುವ ಈ ಕೀಟದ ಹಾವಳಿಯಿಂದಾಗಿ ಪೂರ್ಣ ಪ್ರಮಾಣದ ಬೆಳೆ ನಾಶವಾಗಿ ಕ್ಷಾಮ ತಲೆದೋರಬಹುದು. ಕಳೆದ ವರ್ಷ ಇಂತಹ ಸವಾಲಿನ ಪ್ರಸಂಗವೊಂದನ್ನು ರೈತರು ಎದುರಿಸಬೇಕಾಗಿ ಬಂತು. ಅಮೆರಿಕದ ಟೆಕ್ಸಾಸ್ ಪ್ರದೇಶದ ಆ ರೈತರು ಬೀಸ್ತಾ ಇರುವಂತಹ ಗಾಳಿಯ ದಿಕ್ಕನ್ನು ಗಮನಿಸಿ ವಾಯುವ್ಯ ದಿಕ್ಕಿನ ಕಡೆಯಿಂದ ಮಿಡತೆಗಳು ತನ್ನ ಹೊಲಕ್ಕೆ ಲಗ್ಗೆ ಇಡಬಹುದು ಎನ್ನುವುದನ್ನು ಸಂಶಯ ವ್ಯಕ್ತಪಡಿಸಿದರು. ಅದೇ ಸಂದರ್ಭದಲ್ಲಿ ಅವರು ನೋಂದಣಿ ಮಾಡಿಸಿರುವ ಕೃತ್ರಿಮ ಜಾಣ್ಮೆ ಮತ್ತು ಸಂಖ್ಯಾ ಸಂಸ್ಥೆಯಿಂದ ಸ್ಮಾರ್ಟ್ಫೋನ್ನಲ್ಲಿ ಎಚ್ಚರಿಕೆಯ ಸಂದೇಶವೊಂದು ಅವರಿಗೆ ಬಂದಿತ್ತು. ಸ್ಯಾಟಲೈಟ್ನಿಂದ ದೊರೆತ ಆ ಪ್ರದೇಶದ ಇತ್ತೀಚಿನ ಹೊಸ ಚಿತ್ರಗಳು ಮತ್ತು ಅದೇ ಸ್ಥಳದಿಂದ ಕಳೆದ 5 ವರ್ಷಗಳ ಪಡೆದಿರುವಂತಹ ಚಿತ್ರಗಳನ್ನು ವಿಶ್ಲೇಷಣೆ ಮಾಡಿ ಕೃತ್ರಿಮ ಜಾಣ್ಮೆಯ ಅಲ್ಗೊರಿಸಮ್ ಈಗಾಗಲೇ ರೈತ ಊಹಿಸಿದ ಮೂಲೆಯ ಬೇರೊಂದು ಹೊಲದಲ್ಲಿ ಮಿಡತೆಯ ಹಿಂಡು ಇರುವುದಾಗಿ ತಿಳಿಸಿತ್ತು. ಎಚ್ಚರಿಕೆಯ ಈ ಸಂದೇಶವನ್ನು ಪ್ರಮಾಣೀಕರಿಸಲು ಪ್ರತ್ಯಕ್ಷವಾಗಿ ಹೊಲದಲ್ಲಿ ನೋಡಿದಾಗ ಆ ಪ್ರದೇಶದಲ್ಲಿ ಕೀಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹದ್ದು ದೃಢವಾಯಿತು. ಹೀಗಾಗಿ ಎಚ್ಚೆತ್ತುಕೊಂಡ ರೈತರಿಗೆ ತನ್ನ ಫಸಲನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಈ ಎರಡು ಉದಾಹರಣೆಗಳಿಂದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಉಪಯೋಗವನ್ನು ನಾವು ಗಮನಿಸಬಹುದು. ಕೃಷಿಯೊಂದು ಕೃತಕ ಜಾಣ್ಮೆಯ ಬಳಕೆಗೆ ಬಲು ಪಕ್ವವಾದಂತಹ ಕ್ಷೇತ್ರ ಅಂತ ಪರಿಗಣಿಸಬಹುದು. ಅಮೆರಿಕದ ಕೃಷಿಯ ಆರ್ಥಿಕ ಸಂಶೋಧನಾ ಸೇವಾ ಇಲಾಖೆಯ ವರದಿಯ ಹಾಗೆ ಕೃತ್ರಿಮ ಜಾಣ್ಮೆ ಮತ್ತು ಮೆಷಿನ್ ಕಲಿಕೆ 2050ರ ವೇಳೆಗೆ ಹೆಚ್ಚಲಿರುವ 2 ಬಿಲಿಯನ್ ಜನಸಂಖ್ಯೆಗೆ ಪೂರೈಸುವುದಕ್ಕೆ ಬೇಕಾದಂತಹ ಹೆಚ್ಚಿನ ಆಹಾರ ಉತ್ಪಾದನೆಯನ್ನು ಪ್ರಮುಖವಾಗಿ ಇದನ್ನು ಆಧರಿಸಿಕೊಂಡು ಮಾಡಬಹುದಾಗಿದೆ. ಸೂಚನೆ ನೀಡಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಮತ್ತು ನಿಜ ಸಮಯದಲ್ಲಿ ದತ್ತಾಂಶ ಮತ್ತು ಅಲ್ಗೊರಿದಮ್ಗಳನ್ನು ಒದಗಿಸುವಂತಹ ಇಂಟರ್ನೆಟ್ ಆಫ್ ಥಿಂಗ್ಸ್ ಸೆನ್ಸರ್ಗಳನ್ನು ಕೃಷಿಯ ಪರಿಕರಗಳ ಬಳಕೆ ಸಾಮರ್ಥ್ಯ ಹೆಚ್ಚಿನ ಉತ್ಪಾದನೆ ಇಲ್ಲದೆ ಹೆಚ್ಚಿನ ಉತ್ಪಾದನೆಯಲ್ಲದೆ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವುದು ಎಂದು ನಂಬಲಾಗಿದೆ. 100 ಎಕರೆ ಕೃಷಿ ಜಮೀನುಗಳಲ್ಲಿ ಬೆಳೆ ಉತ್ಪಾದನೆಯಲ್ಲಿ ಕೈಗೊಳ್ಳುವ ಎಲ್ಲ ಕಾರ್ಯಗಳ ಪ್ರಗತಿಯನ್ನು ಸಂಪೂರ್ಣ ಗಮನದಲ್ಲಿ ಇಟ್ಟುಕೊಳ್ಳುವಂತಹದ್ದು ಕಷ್ಟ ಸಾಧ್ಯ. ನಿರ್ವಹಣೆಯಲ್ಲಿ ಅತ್ಯುತ್ತಮ ಅಥವಾ ಕಾರ್ಯಕ್ಷಮತೆಯನ್ನ ತೋರುವುದೇ ಅಲ್ಲದೆ ಏಕಕಾಲದಲ್ಲಿ ಸಮಸ್ತ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ಕೂಡ ಕಷ್ಟವಾಗ್ತದೆ. ಅದರಲ್ಲೂ ಹವಾಮಾನದ ಏರಿಳಿತ ಹಾಗೂ ಬೆಳೆಗಳ ಪ್ರತಿಕ್ರಿಯೆ, ಲಭ್ಯ ಬೆಳಕಿನ ಪ್ರಮಾಣ, ಪ್ರಾಣಿ ಪಕ್ಷಿ ಕೀಟಗಳ ವಲಸೆಯ ಪರಿ, ಬೆಳೆಗಳ ಬೇಸಾಯಕ್ಕೆ ಬೇಕಾಗುವಂತಹ ಮುಖ್ಯ ಪರಿಕರಗಳು, ಗೊಬ್ಬರ, ಪೀಡನಾಶಕ ಇವುಗಳ ಕುರಿತಾದಂತಹ ಮಾಹಿತಿ ಮತ್ತು ಅವುಗಳ ಸೂಕ್ತ ಬಳಕೆ, ವಿವಿಧ ಬೆಳೆಗಳ ಹಂಗಾಮು, ಬಿತ್ತನೆ ಸಮಯ, ನೀರಾವರಿ, ನೀರಿನ ಪ್ರಮಾಣ ಮತ್ತು ಸಮಯ, ಬೆಳೆ ಉತ್ಪಾದನೆಯಲ್ಲಿ ಪರಿಣಾಮ ಬೀರುವಂತಹ ವಿಷಯಗಳ ಸೂಕ್ಷ್ಮತೆಯನ್ನು ತಿಳಿದಿರುವಂತಹದ್ದು ಈ ಯಂತ್ರದ ಕಲಿಕೆಯ ಉತ್ತಮ ಸವಾಲೆಂದು ಹೇಳಬಹುದು. ಇಲ್ಲಿ ಗಮನಿಸಬೇಕಾದಂತಹ ಅಂಶವೆಂದರೆ ಕೃತ್ರಿಮ ಜಾಣ್ಮೆಯಡಿ ನಿರ್ಣಯಗಳು ಬೆಳೆಯ ಸದ್ಯದ ಬೆಳವಣಿಗೆ ಮತ್ತು ಕಳೆದ ವರ್ಷಗಳಲ್ಲಿ ಕ್ರೋಢೀಕರಿಸಿದ ದತ್ತಾಂಶ ಇವುಗಳ ತುಲನಾತ್ಮಕ ವಿಶ್ಲೇಷಣೆಯನ್ನು ಆಧರಿಸಿರುವಂತಹದ್ದು. ಉತ್ಪಾದನಾ ಘಟಕ ಅಥವಾ ಪ್ರದೇಶದ ನಿರಂತರ ಕಾವಲು ಇದರಿಂದ ಸಾಧ್ಯವಾಗ್ತದೆ. ದೂರದ ಕೃಷಿ, ತೋಟಗಾರಿಕೆ, ಹೈನೋದ್ಯಮ ಇತ್ಯಾದಿ ಉತ್ಪಾದನಾ ಪ್ರದೇಶವೊಂದರ ಸರಹದ್ದು, ಅನಧಿಕೃತ ಪ್ರಾಣಿ ಅಥವಾ ಮನುಷ್ಯರಿಂದ ಪ್ರವೇಶ, ವಸ್ತುಗಳಿಗೆ ಹಾನಿಯನ್ನುಂಟು ಮಾಡುವಂತಹದ್ದು ಮತ್ತು ಕಳ್ಳತನ, ಇಂತಹ ಸಂದರ್ಭಗಳಲ್ಲಿ ಯಜಮಾನನನ್ನು ತಕ್ಷಣವೇ ಎಚ್ಚರಿಸುವುದಕ್ಕೆ ಕೃತ್ರಿಮ ಜಾಣ್ಮೆ ಮತ್ತು ಯಂತ್ರ ಕಲಿಕೆಗಳು ಸಹಕಾರಿಯಾಗ್ತವೆ. ಕ್ಷೇತ್ರದಲ್ಲಿ ಅಳವಡಿಸಿದ ಕ್ಯಾಮರಾ ದೃಶ್ಯಗಳನ್ನು ಕೃತ್ರಿಮ ಜಾಣ್ಮೆ ಹೊಂದಿದ ಯಂತ್ರಗಳು ವಿಶ್ಲೇಷಣೆ ಮಾಡಿ ಸೂಕ್ತ ಕ್ರಮಕ್ಕಾಗಿ ಮಾಹಿತಿಯನ್ನು ನೀಡುತ್ತವೆ. ಉದಾಹರಣೆಗೆ ಶ್ರೀಗಂಧದ ಬೇಸಾಯದಲ್ಲಿ ಇದು ಹೆಚ್ಚು ಪ್ರಸ್ತುತವಾಗ್ತದೆ. ಚಿಪ್ಸ್ ಅಥವಾ ಎಲೆಕ್ಟ್ರಾನಿಕ್ ಸಾಧನವನ್ನು ಅಳವಡಿಕೆ ಮಾಡುವುದರಿಂದ ಅವಶ್ಯಕತೆಯನ್ನು ಆಧರಿಸಿಕೊಂಡು ಶ್ರೀಗಂಧದ ಬೆಳೆಗಾರರಿಗೆ ಸೂಕ್ತ ಮಾಹಿತಿಯನ್ನು ಒದಗಿಸುತ್ತದೆ. ಅದರಂತೆ ಹೈನುಗಾರಿಕೆಯಲ್ಲಿ ಅನೇಕ ಬಾರಿ ಜಾನುವಾರುಗಳು ಬೆದೆಗೆ ಬಂದಿರುವುದು ತಿಳಿಯದೇ ಹೋಗಬಹುದು. ಈ ಜ್ಞಾನವನ್ನು ಹೊಂದಿದ ಕ್ಯಾಮರಾವನ್ನು ಹೈನುಗಾರಿಕೆ ಘಟಕದಲ್ಲಿ ಅಳವಡಿಸಿದರೆ ಯಾವ ಜಾನುವಾರು ಬೆದೆಗೆ ಬಂದಿರುವುದು ಎನ್ನುವುದನ್ನು ತಿಳಿಯುವುದಕ್ಕೆ ಅನವಶ್ಯಕವಾಗಿ ಸಮಯ ವ್ಯಯವಾಗುವ ತೊಂದರೆ ತಪ್ಪುತ್ತದೆ. ಪ್ರಾಣಿಗಳ ಆರೋಗ್ಯ, ಮಹತ್ವದ ಸಂಜ್ಞೆಗಳು, ಪ್ರತಿದಿನದ ಚುರುಕಿನ ಕ್ಷಮತೆ, ಆಹಾರ ಸೇವನೆ ಇತ್ಯಾದಿ ಕುರಿತ ಹಾಗೆ ಕೃತಕ ಬುದ್ಧಿಮತ್ತೆ ಮತ್ತು ಮೆಷಿನ್ ಕಲಿಕೆಗಳನ್ನು ಬಳಸಿ ನಿರ್ವಹಿಸುವಂತಹದ್ದು ಯಾಂತ್ರೀಕೃತ ಹೈನೋದ್ಯಮದಲ್ಲಿ ಈಗ ಸಾಮಾನ್ಯವಾಗ್ತಾ ಇದೆ. ಜಾನುವಾರುಗಳು ಆಹಾರ ಮತ್ತು ಪರಿಸರಗಳಿಗೆ ಯಾವ ರೀತಿ ಪ್ರತಿಕ್ರಿಯಿಸುತ್ತಿವೆ ಎನ್ನುವುದನ್ನು ಹಾಲು ಉತ್ಪಾದನೆಯಲ್ಲಿ ಮಹತ್ವವಂತ ಪಾತ್ರವನ್ನು ವಹಿಸುತ್ತವೆ. ಹಾಗೆಯೇ ಕಾಲಕಾಲಕ್ಕೆ ಬೆಳೆಯ ಆರೋಗ್ಯ ಅಥವಾ ಇಳುವರಿಯ ಮುನ್ಸೂಚನೆಯ ಸಾಧ್ಯತೆಯನ್ನು ಕೂಡ ಇದರಿಂದ ಮಾಡುವುದಕ್ಕೆ ಸಾಧ್ಯ ಇದೆ. ಕಾಲಕಾಲಕ್ಕೆ ಬೆಳೆಯ ವಿವಿಧ ಹಂತಗಳಲ್ಲಿ ತೆಗೆದ ದೃಶ್ಯಾವಳಿಗಳು ಮತ್ತು ಅಂತಹ ಬೆಳೆಯಿಂದ ಬಂದಂತಹ ಈ ಹಿಂದಿನ ಉತ್ಪನ್ನ ಮಾಹಿತಿ, ಆರೋಗ್ಯಪೂರ್ಣ ಬೆಳೆಯ ದೃಶ್ಯ ಮತ್ತು ಕೀಟ ಇಲ್ಲವೇ ರೋಗಗಳಿಗೆ ತುತ್ತಾದಂತಹ ಬೆಳೆಯ ದೃಶ್ಯ ಇತ್ಯಾದಿ ಮಾಹಿತಿಯನ್ನು ಸಂಗ್ರಹಿಸಿಟ್ಟುಕೊಂಡು ಬೆಳೆಯ ದೃಶ್ಯ ಲಕ್ಷಣಗಳನ್ನು ಮತ್ತು ಭಿನ್ನತೆಗಳನ್ನು ಪರಿಶೋಧಿಸಿ ಕರಾರುವಕ್ಕಾಗಿ ಮಾರಾಟ ಮಾಡಬಹುದಾದ ಉತ್ಪಾದನಾ ಮಟ್ಟವನ್ನು ಬೆಳೆಯ ಹಂತದಲ್ಲಿ ಬೇಕೆಂದಾಗ ಕೃತ್ರಿಮ ಜಾಣ್ಮೆ ಅಳವಡಿಸಿದ ಯಂತ್ರಗಳಿಂದ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಇನ್ಫ್ರಾರೆಡ್ ಕ್ಯಾಮರಾಗಳು ಬೆಳೆಯ ಆರೋಗ್ಯ ಕುರಿತ ಹಾಗೆಯೂ ಕೂಡ ಮಾಹಿತಿಯನ್ನು ನೀಡುತ್ತವೆ. ಈಗಾಗಲೇ ಈ ಕುರಿತಂತೆ ಉದಾಹರಣೆ ನೀಡಲಾಗಿದೆ. ಹವಾಮಾನ ಮುನ್ಸೂಚನೆಯನ್ನು ಕೂಡ ಉಪಗ್ರಹ ಆಧಾರಿತ ಛಾಯಾಚಿತ್ರವನ್ನು ಆಧರಿಸಿಕೊಂಡು ನೀಡುವುದಕ್ಕೆ ಸಾಧ್ಯ ಇದೆ. ಹಾಗೆಯೇ ಕೃತ್ರಿಮ ಜಾಣ್ಮೆಯ ಯಂತ್ರಗಳನ್ನು ಬಳಸಿಕೊಂಡು ಕ್ಷೇತ್ರವೊಂದರ ಇಳುವರಿಯ ನಕ್ಷೆಯನ್ನು ತಯಾರು ಮಾಡಬಹುದು. ವಿವಿಧ ರೀತಿಯ ಮೆಷಿನ್ ಕಲಿಕೆ ತಂತ್ರಜ್ಞಾನಗಳನ್ನು ಜೊತೆಗೂಡಿಸಿ ಪ್ರದೇಶದ 3D ಚಿತ್ರವನ್ನು ತಯಾರಿಸಿಕೊಂಡು ಸಾಮಾಜಿಕ ಪರಿಸರ ಮತ್ತು ಸಂವೇದಕಗಳು ಅಥವಾ ಸೆನ್ಸಾರ್ಗಳಿಂದ ದೊರೆತಿರುವಂತಹ ದತ್ತಾಂಶ ಮತ್ತು ಡ್ರೋನ್ಗಳಿಂದ ದೊರೆತಂತಹ ಕೃಷಿ ಕ್ಷೇತ್ರದ ಚಿತ್ರಗಳನ್ನು ಬಳಸಿಕೊಂಡು ಕೃಷಿ ತಜ್ಞರು ಪ್ರದೇಶವೊಂದರ ಬೆಳೆ ಉತ್ಪಾದನಾ ಸಾಮರ್ಥ್ಯವನ್ನು ಊಹಿಸಬಲ್ಲರು. ನಿಖರ ಮಾಹಿತಿಗಾಗಿ ಡ್ರೋನ್ಗಳನ್ನು ಅನೇಕ ಬಾರಿ ಈ ಪ್ರದೇಶದ ಮೇಲೆ ಹಾರಾಟಕ್ಕೆ ಒಳಪಡಿಸಬಹುದು, ಇಲ್ಲವೇ ಉಪಗ್ರಹ ಛಾಯಾಚಿತ್ರಗಳನ್ನು ಬಳಸಬಹುದಾಗಿದೆ. ಹೀಗೆ ತಯಾರಿಸಿರುವಂತಹ ಮಾಹಿತಿಯಿಂದ ಕಟಾವಿನ ನಂತರ ಸಂಸ್ಕರಣೆ, ಮಾರಾಟ ಇತ್ಯಾದಿಗಳ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಬಹುದು. ಅದರಂತೆ ವಿವಿಧ ಪ್ರದೇಶಗಳಲ್ಲಿ ತೋರಬಹುದಾದಂತಹ ಕ್ಷಾಮ, ಬೆಳೆ ನಾಶ, ಮಾರುಕಟ್ಟೆಯ ಏರಿಳಿತ ಇವುಗಳನ್ನು ಮೊದಲೇ ಅಂದಾಜಿಸಿ ಸೂಕ್ತ ಬೆಳೆಯ ಬೇಸಾಯ ಮತ್ತು ಅವಶ್ಯಕ ಖರ್ಚಿನ ಕುರಿತು ಪೂರ್ವ ನಿರ್ಧಾರವನ್ನು ಕೈಗೊಳ್ಳಬಹುದಾಗಿದೆ. ಹಾಗೆಯೇ ಕಾರ್ಮಿಕರ ಕೊರತೆ ನೀಗಿಸುವುದಕ್ಕೆ ಕೃತಕ ಬುದ್ಧಿಮತ್ತೆ ಇದನ್ನು ಬಳಸಿಕೊಳ್ಳಬಹುದು. ಅನೇಕ ಕುಶಲ ಕಾರ್ಯಗಳನ್ನು ಮಾಡುವಂತಹ ಕೃತಕ ಬುದ್ಧಿಮತ್ತೆಯ ಯಂತ್ರಗಳು ಅಂದರೆ ಸ್ಮಾರ್ಟ್ ಟ್ರ್ಯಾಕ್ಟರ್, ಅಗ್ರಿಬಾಟ್ಸ್ ಮತ್ತು ರೋಬೋಟಿಕ್ಸ್ಗಳನ್ನು ಬಳಸಿಕೊಂಡು ದೂರದಿಂದಲೇ ಕೃಷಿ ಕಾರ್ಯಕ್ರಮಗಳನ್ನು ನಿರ್ವಹಿಸುವುದಕ್ಕೆ ಅನುಕೂಲವಾಗಿರುವುದರಿಂದ ಕೆಲಸಗಾರರ ಕೊರತೆಯಿಂದ ಉತ್ಪಾದನೆಯಲ್ಲಿ ತೊಂದರೆಯಾಗದ ಹಾಗೆ ನೋಡಿಕೊಳ್ಳಬಹುದು. ಸ್ವಯಂಚಾಲಿತ ಮತ್ತು ಪೂರ್ವ ಪ್ರೋಗ್ರಾಂ ಮಾಡಿರುವಂತಹ ರೋಬೋಟಿಕ್ಸ್ ಯಂತ್ರಗಳು ಪ್ರತಿ ಸಾಲಿಗೂ ವ್ಯವಸ್ಥಿತವಾಗಿ ಗೊಬ್ಬರ ನೀಡುವುದಕ್ಕೆ, ರಾಸಾಯನಿಕಗಳನ್ನು ಸಿಂಪಡಿಸುವುದಕ್ಕೆ ಸಹಕಾರಿಯಾಗಿದೆ. ಅಲ್ಲದೆ ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸಬಹುದು. ಉದಾಹರಣೆಗೆ ಅಡಿಕೆ ಬೆಳೆಯಲ್ಲಿ ಗೊಂಚಲಿಗೆ ರಾಸಾಯನಿಕ ಸಿಂಪರಣೆಯನ್ನು ಕೂಲಿ ಕಾರ್ಮಿಕರಿಂದ ಮಾಡಿಸುವುದು ಕಷ್ಟವೆನಿಸಿದರೆ ಡ್ರೋನ್ಗಳನ್ನು ಬಳಸಿಕೊಂಡು ಸಿಂಪರಣಾ ಕಾರ್ಯವನ್ನು ಕೈಗೊಳ್ಳಬಹುದು. ಹಾಗೆ ಅವಶ್ಯಕ ಪೀಡನಾಶಕಗಳನ್ನು ಮತ್ತು ಪೋಷಕಾಂಶಗಳನ್ನು ನಿಗದಿತ ಪ್ರಮಾಣ ಮತ್ತು ನಿರ್ದಿಷ್ಟ ಪ್ರದೇಶವೊಂದಕ್ಕೆ ಸಿಂಪರಣೆ ಮಾಡುವುದಕ್ಕೆ ಇಲ್ಲವೇ ಪೂರೈಕೆ ಮಾಡುವುದಕ್ಕೆ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳಬಹುದು. ಹಾಗೂ ಡ್ರೋನ್ಗಳಿಂದ ದೊರೆತಂತಹ ದೃಶ್ಯಗಳಿಂದ ಬೆಳೆ ಪ್ರದೇಶವೊಂದರಲ್ಲಿ ಅತಿಯಾದ ಕೀಟ ಅಥವಾ ರೋಗಬಾಧೆ ಉಂಟಾಗಿದ್ದಲ್ಲಿ ಸೂಕ್ತ ಪೀಡನಾಶಕಗಳು ಹಾಗೂ ರೋಗನಾಶಕಗಳನ್ನು ಬಳಸಿ ಅವುಗಳನ್ನು ಹತೋಟಿ ಮಾಡುವುದಕ್ಕೆ ಈ ತಂತ್ರಜ್ಞಾನವನ್ನು ಬಳಕೆ ಮಾಡಬಹುದಾಗಿದೆ. ಇದಲ್ಲದೆ ಕೃಷಿ ವಹಿವಾಟು, ಸಪ್ಲೈ ಚೈನ್ ಅಥವಾ ಪೂರಕ ಸರಪಳಿಯ ಮೂಲಕ ವಸ್ತುಗಳ ವಿವಿಧ ಹಂತಗಳಲ್ಲಿ ಚಲನೆಯ ಮಾಹಿತಿ, ಮಾರ್ಗದಲ್ಲಿನ ಅಡೆತಡೆಗಳನ್ನು ತೊಲಗಿಸಿ ಗ್ರಾಹಕರಿಗೆ ತಾಜಾ ಮತ್ತು ಗುಣಾತ್ಮಕ ಉತ್ಪನ್ನಗಳು ದೊರೆಯುವ ಹಾಗೆ ಮಾಡಬಹುದಾಗಿದೆ. ಪೋಸ್ಟ್ ಮೂಲಕ ಕಳುಹಿಸಿದ ಅಥವಾ ಈ ಮಾರುಕಟ್ಟೆಯಲ್ಲಿ ಖರೀದಿಸಿದ ವಸ್ತು ಯಾವ ರೀತಿ ಚಲಿಸ್ತಾ ಇದೆ, ಎಲ್ಲಿದೆ ಮತ್ತು ಎಂದು ತಲುಪಬಹುದು ಎನ್ನುವ ಮಾಹಿತಿಯನ್ನು ಕಾಲಕಾಲಕ್ಕೆ ಇದರಿಂದ ಪಡ್ಕೊಳ್ಳಬಹುದು. ಹಾಗೆಯೇ ಕೃಷಿ ಉತ್ಪನ್ನಗಳ ಚಲನೆ ಕೂಡ ಸಪ್ಲೈ ಮಾರ್ಗದಲ್ಲಿ ಎಲ್ಲಿವೆ ಎಂದು ದೊರಕಬಹುದು ಎಂಬ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು. ಹೀಗೆ ಹತ್ತಾರು ಬೆಳೆ ಉತ್ಪಾದನೆಯ ಸಂದರ್ಭಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಮೆಷಿನ್ ಕಲಿಕೆ ಯಂತ್ರಗಳು ಬಳಕೆಯಾಗ್ತವೆ ಮತ್ತು ಬರುವ ದಿವಸಗಳಲ್ಲಿ ಈ ರೀತಿಯ ಬಳಕೆ ಇನ್ನಷ್ಟು ಹೆಚ್ಚುವುದಕ್ಕೆ ಅವಕಾಶ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಮೆಷಿನ್ ಕಲಿಕೆ ಯಂತ್ರಗಳು ಅನಿವಾರ್ಯ ಆದರೂ ಆಗಬಹುದು. ಈ ದೃಷ್ಟಿಯಿಂದ ಮುಂದಿನ ಕೃಷಿ ಬೆಳವಣಿಗೆಯಲ್ಲಿ ಇದು ಹೆಚ್ಚಿನ ಪಾತ್ರವನ್ನು ನಿರ್ವಹಿಸುವುದಕ್ಕಿದೆ. ಕೃಷಿ ಮುನ್ನಡೆ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ರೈತ ಬಾಂಧವರೇ, ಇದೀಗ ಹೈನುಗಾರಿಕೆ ಅನುಭವ ಕುರಿತು ಶಿರ್ವದ ಲಕ್ಷ್ಮೀ ಶೆಣೈ ಅವರೊಂದಿಗೆ ಮಾತುಕತೆ. ಲಕ್ಷ್ಮೀ ಶೆಣೈಯವರೇ ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆ ಅಥವಾ ಹಸು ಸಾಕಣೆ, ನೀವು ನೋಡುವ ದೃಷ್ಟಿಕೋನ ಏನು? ನಿಜವಾಗಿ ಹೇಳಬೇಕಂದ್ರೆ ಒಂದು ರೀತಿಯಲ್ಲಿ ದನ ಅನ್ನೋದು ಇಲ್ಲ ಅಂದರೆ ಏನೂ ಇಲ್ಲ ಅನ್ನಿಸ್ತದೆ ನನಗೆ. ನಾನು ಅದನ್ನು ಪ್ರೀತಿಸ್ತೇನೆ. ಹಾಗೆ ನಮ್ಮ ಪ್ರತಿಯೊಂದು ಈ ಕೃಷಿ ಕಾರ್ಯಕ್ಕೆ ಯಾವುದಕ್ಕಾದರೂ ಕೂಡ ದನಗಳು ಬೇಕೇ ಬೇಕು ಅನ್ನಿಸ್ತದೆ. ನಾವೀಗ ನೆಲ ಭೂಮಿ ಬರಡು ಮಾಡ್ಕೊಳ್ತಾ ಇದ್ದೇವೆ ರಾಸಾಯನಿಕ ಯೂಸ್ ಮಾಡಿಕೊಂಡು. ಹೈನುಗಾರಿಕೆಯನ್ನು ಬಿಟ್ಟು ಕೃಷಿ ಇಲ್ಲ ಅಂತ ಹೇಳ್ತೀವಿ. ಅದು ಹೌದು, ಒಂದಕ್ಕೊಂದು ಪೂರಕವಾಗಿ ಇದ್ದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2006 ನಾನು ದನ ಸಾಕುವಾಗ ನಾನು ಹೀಗೆ ಅಂದ್ಕೊಂಡಿರಲಿಲ್ಲ. ನನ್ನ ಹತ್ರ ಇಷ್ಟು ದನಗಳಾಗ್ಬೋದು, ನಾನು ಇಷ್ಟನ್ನು ಸಾಕ್ತೇನೆ ಅನ್ನುವಂಥ ಫೀಲಿಂಗೇ ಇರಲಿಲ್ಲ ನನಗೆ. ನನಗೊಂದು ದನ ಬೇಕು ಅಷ್ಟು ಮಾತ್ರ ನನ್ನ ಮನಸ್ಸಲ್ಲಿ ಇದ್ದದ್ದು. ಈಗ ಸುಮಾರು 12 ದನಗಳಾಗಿದ್ದಾವೆ ನನ್ನ ಹತ್ರ. ಅವುಗಳನ್ನು ಬಿಟ್ಟು ಕೊಡಲಿಕ್ಕೂ ಮನಸ್ಸಿಲ್ಲ, ಇಟ್ಕೊಂಡು ಸಾಕ್ತಾ ಇದ್ದೇವೆ, ಅದನ್ನು ಬಿಟ್ಟು ಬಿಡೋದಂತೂ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಕೃಷಿ ಭೂಮಿ ಖರೀದಿ ಮಾಡಿದ್ದೇವೆ, ಹಾಗೆ ತುಂಬ ಗಿಡಗಳನ್ನು ನೆಟ್ಟಿದ್ದೇವೆ, ಗದ್ದೆ ಕೃಷಿ ಮಾಡ್ತಾ ಇದ್ದೇವೆ, ಎಲ್ಲವೂ ನಡೀತಾ ಇದೆ ಸುಸೂತ್ರವಾಗಿ. ಅದರಿಂದ ಹೇಳ್ತಾ ಇದ್ದೇನೆ ನಾನು ಒಂದಕ್ಕೊಂದು ಪೂರಕ ಅಂತೇಳಿ. ಒಂದು ಹಸುವಿನಿಂದ 12 ಹಸು ಆಗುವಲ್ಲಿವರೆಗೂ ಕೂಡ ನೀವು ಅಭಿವೃದ್ಧಿಯನ್ನು ಕಾಣ್ತಾ ಹೋದ್ರಿ. ಹೈನುಗಾರಿಕೆಯ ಸೂಕ್ಷ್ಮಗಳು ಏನೇನು ನೀವು ಗಮನಿಸಿದ ಹಾಗೆ? ಸೂಕ್ಷ್ಮಗಳು ಅಂತ ಹೇಳಲಿಕ್ಕೆ ಹೋದರೆ ಸ್ವಾವಲಂಬನೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ನಾವು ದಿನನಿತ್ಯಕ್ಕೆ ಯೂಸ್ ಮಾಡುವಂಥದ್ದು ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಅದಕ್ಕೆ ನಾವು ಬೇರೆಯವರಲ್ಲೇನು ಕೇಳಬೇಕಂತಿಲ್ಲ, ಅದಕ್ಕೆ ಹಣ ವ್ಯಯ ಮಾಡಬೇಕಂತಿಲ್ಲ. ನಾವೇನು ಅವರನ್ನ ಪ್ರೀತಿಯಿಂದ ಸಾಕ್ತೇವೆ, ಅವರು ನಮಗೆ ಅಷ್ಟೇ ಪ್ರೀತಿಯಿಂದ ಕೊಟ್ಟಿರುವಂಥವು. ಆ ರೀತಿಯಲ್ಲಿ ಈಗ ಸಾಮಾನ್ಯವಾಗಿ ಈಗ ಹಾಲು ಬೇಕು ಅಂದರೆ ಪ್ಯಾಕೆಟ್ ಹಾಲು ಸಿಗ್ತದೆ, ತುಪ್ಪ ಬೇಕು ಅಂದರೆ ಬಾಟಲ್ನಲ್ಲಿ ಸಿಗ್ತದೆ ಅಂತ ಹೇಳುವಂಥವ್ರು ಇರ್ತಾರೆ. ಅದು ಸುಲಭ ಅಂತ. ಆದರೆ ಸ್ವತಃ ಹಸುವನ್ನು ಸಾಕಿ ಅದರಿಂದ ಹಾಲು ಅಥವಾ ಹಾಲಿನ ಉತ್ಪನ್ನವನ್ನು ಪಡೆಯುವಂತಹದ್ದು ಎಷ್ಟು ಸುಖಕರ, ಎಷ್ಟು ಕಷ್ಟಕರ? ತುಂಬ ಸುಖಕರ ಅಂತ ಹೇಳ್ತೇನೆ ನಾನು. ಯಾಕಂದರೆ ಆ ಕ್ವಾಲಿಟಿ ನಿಮಗೆ ಆ ಪ್ಯಾಕೆಟಲ್ಲೂ ಸಿಗುವುದಿಲ್ಲ, ಮತ್ತೆ ಬೇರೆ ಎಲ್ಲಿಂದ ತಂದರೂ ಕೂಡ ನಮಗೆ ಅಷ್ಟು ಹಿತ ಇರುವುದೇ ಇಲ್ಲ. ಆರಾಮದಲ್ಲಿ ನಾವು ಮನೆಯಲ್ಲೇ, ಕಷ್ಟ ಇರಬಹುದು, ಕಷ್ಟ ಆಗ್ತದೆ, ಆದರೆ ಅವುಗಳ ಸೇವೆ ಮಾಡುವುದಂತೇಳಿ ಮಾಡುವಾಗ ಅದು ಕಷ್ಟ ಸಹ ಅನಿಸುವುದಿಲ್ಲ ಸರ್. ನಿಮ್ಮ ದಿನಚರಿ ಎಲ್ಲಿಂದ ಆರಂಭವಾಗ್ತದೆ, ಹೇಗೆ ಮುಂದುವರಿತದೆ? ಸಾಧಾರಣ ಬೆಳಿಗ್ಗೆ ಒಂದು 5:30 ಹೇಳ್ತೇನೆ ನಾನು. ಎದ್ದು ಕೂಡಲೇ ಫಸ್ಟಿಗೆ ನನ್ನ ಹಟ್ಟಿಯೇ ಅಂತ ಹೇಳ್ಬೋದು, ಒಳಗೆ ದನಗಳನ್ನೇ ಮಾತಾಡೋದು, ದನಗಳ ಹತ್ರವೇ ಹೋಗೋದು, ಅವುಗಳಿಗೆ ಹೊಟ್ಟೆ ಕೊಡುವಂಥದ್ದು ಅಕ್ಕ ಚಿನ್ನೀರಾಗಲಿ ಹಿಂಡಿ ಕೊಡೋದು, ಅಲ್ಲಿಂದ ಸ್ಟಾರ್ಟ್ ಆದರೆ ಸಗಣಿ ಸಾರಿಸಿದ್ದು ತೆಗೆಯೋದು, ಹಟ್ಟಿ ಕ್ಲೀನ್ ಮಾಡುವಂಥದ್ದು, ಆಮೇಲೆ ಹಾಲು ಕರೆಯೋದು, ಅಲ್ಲಿಂದ ಮುಂದಕ್ಕೆ ನಡೀತದೆ ಅಂತ ಹೇಳ್ಬೋದು. ಬೇರೆ ಕೆಲಸಗಳಿರ್ತೇನೆ ನಾನು. ದನಗಳಿಗೆ ಹುಲ್ಲೆಲ್ಲ ಹಾಕಿ ಒಮ್ಮೆ ಆ ಕೆಲಸ ಮುಗಿದ ಮೇಲೆ ನಾನು ಬೇರೆ ಕೆಲಸಕ್ಕೆ ಹೋಗ್ತೇನೆ. ಒಂದು ದಿವಸ ಮನೆಯಲ್ಲಿ ನೀವು ಇಲ್ಲ ಅಂದರೆ ಚಡಬಡಿಕೆ ಇರ್ತದ? ಖಂಡಿತವಾಗಿ ಸಹಜವಾಗಿರ್ತದೆ. ಯಾಕಂದರೆ ಮನೆಯಲ್ಲಿ ಒಂದು ಯಾವತ್ತೂ ಕೆಲಸ ಮಾಡ್ತಾ ಇರುವಂಥ ಹೆಣ್ಮಕ್ಳು ಮನೆಯಲ್ಲಿ ಇಲ್ಲ ಅಂತ ಆದರೆ ಸಹಜವಾಗಿ ನಡೆಯುವಂಥದ್ದೇ. ಜಾಸ್ತಿಯಾಗಿ ಅಂದರೆ ನಾವು ಸಾಕಿರುವಂಥ ಪ್ರಾಣಿಗಳು, ದನಗಳಿರ್ಬೋದು, ನಾಯಿ ಬೆಕ್ಕುಗಳಿರ್ಬೋದು, ಎಲ್ಲರೂ ಕೂಡ ನಮ್ಮನ್ನು ನೋಡದಿದ್ರೆ ಅವುಗಳಿಗೆ ಆಗುವುದೇ ಇಲ್ಲ. ಅದು ಸಹಜವಾಗಿ ಎಲ್ಲ ಕಡೆಯಲ್ಲಿ ನಡೆಯುವಂಥದ್ದೇ. ನಿಮ್ಮ ಪ್ರೀತಿಯನ್ನು ಹೆಸರಿನ ಮೂಲಕ ಹೇಳ್ಬೋದಾ? ಹೆಸರು ತುಂಬ ಇದೆ ಸರ್. ಮಗು ಅಂತೇನೆ, ಮತ್ತೆ ತುಂಬಾ ಹೆಸರುಗಳನ್ನು ಇಟ್ಟಿದ್ದೇನೆ ಚಂದ ಚಂದವಾಗಿ. ನಂದಿನಿ ಅಂತಿದ್ದಾಳೆ, ನಮ್ಮದು ಫಸ್ಟ್ ದನ, ಅವಳನ್ನು ನಂದಿನಿ ಅಂತ ಕರಿತೇವೆ. ಅವಳದ್ದು ಮೊದಲ ಮಗು ಅಂತ ಹೇಳಿದ್ರೆ ವೈಶಾಲಿ, ಆಮೇಲೆ ದೀಪಾಲಿ, ಆಮೇಲೆ ವೃಷಾಲಿ ಅಂತ ಇಟ್ಟಿದ್ದೇನೆ. ಹಾಗೆ ಅವರ ಮಕ್ಕಳು ವೇದ, ವೃಂದ, ಆಮೇಲೆ ಈಗ ಸದ್ಯಕ್ಕೆ ಗೌರಿ ಅಂತ ಒಬ್ಳಿದ್ದಾಳೆ, ಅವಳ ಮಗಳು ಗಂಗಾ ಅಂತ ಇಟ್ಟಿದ್ದೇನೆ. ಹಾಗೆ ಲಕ್ಷ್ಮಿ ಅಂತ ಒಬ್ಬ ಕರುವಿಗೆ ಇಟ್ಟಿದ್ದೆ ನಾನು ಹೆಸರು, ಈಗ ಸದ್ಯಕ್ಕೆ ಇಲ್ಲ. ನಂದಿನಿ ಈಗ ಅಜ್ಜಿ ಆಗಿದ್ದಾಳೆ. ನಂದಿನಿ ಅಜ್ಜಿ ಎಲ್ಲ ಪಿಜ್ಜಿ ಆಗಿ ಬಿಟ್ಟಿದ್ದಾಳೆ, ಪ್ರಮೋಷನ್ ಸಿಕ್ಕಿದೆ ಅವಳಿಗೆ. ಹಾಗಾಗಿ ಅವಳನ್ನು ನಾನು ಮಗು ಅಂತ ಕರಿತೇನೆ, ಅದಕ್ಕೂ ನಾನು ಹಾಗೆ ಅಂದ್ಕೊಳ್ತೇನೆ, ನಾನು ಹಾಗೆ ಆಗಿ ಬಿಟ್ಟಿದ್ದೇನೆ ಅಂತೇಳಿ. ಆಮೇಲೆ ಈಗ ಹಾಲು ಕರೆಯುವುದರಲ್ಲಿ ಆಗ್ಬೋದು ಅಥವಾ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಆಗ್ಬೋದು, ಯಾಂತ್ರೀಕರಣ ಏನಾದರೂ ಮಾಡ್ಕೊಂಡಿದ್ದೀರಾ? ಸದ್ಯಕ್ಕೆ ಇಲ್ಲ ಸರ್. ಹೌದು, ಹಾಲು ನಾನು ಯಾಂತ್ರಿಕತ ಅಂದರೆ ಅವುಗಳಿಗೆ ದನಗಳು ಸೂಟ್ ಆಗಲಿಲ್ಲ ಅಷ್ಟೇ, ದನಗಳಿಗೆ ಅವು ಸೂಟ್ ಆಗಲಿಲ್ಲ. ನಾನು ತರಿಸಿದ್ದೆ ಮಿಷನ್, ನಂದೊಂದು ಕೈ ಫ್ರ್ಯಾಕ್ಚರ್ ಆದ ಟೈಮಲ್ಲಿ, ಆದರೆ ಸೂಟ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ನಾನೇ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಪುನಃ. ಅದು ಅಷ್ಟೇನು ಕಷ್ಟ ಅನಿಸೋದಿಲ್ಲ ನನಗೆ ಹಾಲು ಕರೆಯುವಂಥದ್ದು. ಬೆಳೆ ಒಂದೊಂದು ದನದ ಹತ್ರ ಒಂದು 10-15 ನಿಮಿಷ ಅಷ್ಟೇ ಹೋಗುವಂಥದ್ದು, ಅದಕ್ಕಿಂತ ಜಾಸ್ತಿ ಅಂತೂ ಹೋಗುವುದಿಲ್ಲ. ಸೊ 1 ಗಂಟೆಯಲ್ಲಿ ನಂದೆಲ್ಲ ಮುಗ್ದಿರ್ತದೆ ಹಾಲು ಕರೆಯುವಂಥ ಕಾರ್ಯಕ್ರಮ ಎಲ್ಲ ಏನಿದ್ರೂ ಕೂಡ. ಅದಕ್ಕಿಂತ ನಾನೇ ಫಾಸ್ಟ್ ಅನ್ನಿಸ್ತದೆ, ತುಂಬ ಎಫಿಷಿಯೆಂಟ್ ಅಂತ ಅನ್ನಿಸ್ತದೆ ನನಗೆ. ದಿವಸಕ್ಕೆ 4 ಅಥವಾ 5 ಹಸು ಹಾಲು ಕರೆಯುವಂತಹ ಹಸುಗಳಿವೆ? ಹೌದು, 5 ಇದ್ದು ಈಗ 1-3 ದನ ಉಂಟು ಹಾಲು ಕರೆಯುವಂಥದ್ದು. ಎಷ್ಟು ಹಾಲು ಮಾರಾಟ ಮಾಡ್ತೀವಿ? ಸಾಧಾರಣ 14 ಲೀಟರ್ ತನಕ ಮಾರಾಟ ಮಾಡ್ತೇವೆ. HF ಇರುವಂತದ್ದು ಅಥವಾ ಊರಿಂದ? ನಮ್ದು ಒಂದು ಅಮೃತ್ ಮಾಲ್, ಒಂದು ಮಲ್ನಾಡ್ ಗಿಡ್ಡ, ಮತ್ತೆ ಉಳಿದದ್ದೆಲ್ಲ ಕ್ರಾಸ್ ಬ್ರೀಡ್ಗಳು. ಮಲ್ನಾಡ್ ಗಿಡ್ಡದ ಒಂದು ವಿಶೇಷತೆ ಏನು? ತುಂಬಾ ಸಾಧು ಅಂತ ಹೇಳ್ಬೋದು, ತುಂಬಾ ಎಂತ ಹೇಳ್ತಾರೆ ಅನ್ಯೋನ್ಯತೆಯಿಂದ ಇರ್ತದೆ. ಅಂದ್ರೆ ನಮ್ಮನ್ನ ಕರೆಯುವ ರೀತಿ ಇರಲಿ, ಈಗ ಏನಾದರೂ ಫುಡ್ ಇಟ್ಕೊಂಡು ಬಂದ್ರೆ ಪಟ್ಟ ತಲೆ ಅಂದಾಡಿಸ್ಕೊಂಡು ಬಾ ಬಾ ಬಾ ಅಂದಾಗೆ ಅನಿಸ್ತದೆ. ಹಾಗೆ ಹಾಲು ತುಂಬ ಒಳ್ಳೆಯದು, ದಪ್ಪ ಇರ್ತದೆ ಹಾಲು, ಮತ್ತೆ ತುಂಬ ರುಚಿ ಸಹ ಇರ್ತದೆ ಹಾಲಿದ್ದು. 1.5-2 ಲೀಟರ್ ಕೊಟ್ಟರು ಕೂಡ ಒಳ್ಳೆ ಗುಣಮಟ್ಟದ ಹಾಲು ಇರ್ತದೆ, ಗುಣಮಟ್ಟದ ಹಾಲು ಹಾಗೆಲ್ಲ ಇರ್ತದೆ. ಸಾಮಾನ್ಯವಾಗಿ ಹೈನುಗಾರಿಕೆ ಅಂದ ತಕ್ಷಣ ಬರೀ ಹಾಲಿನ ಉತ್ಪಾದನೆಯ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೀವಿ, ಇನ್ನಿತರ ಉತ್ಪನ್ನಗಳ ಬಗ್ಗೆ ನಾವು ಯೋಚನೆ ಮಾಡುವುದು ಕಡಿಮೆ ಈ ಬಗ್ಗೆ. ಸರ್, ಮೊನ್ನೆ ನನ್ನೊಬ್ಬರು ಫ್ರೆಂಡ್ ನನಗೆ ಹೇಳಿದರು ಫಿನಾಯ್ಲ್ ಮಾಡ್ಬೋದು ಅಂತೇಳಿ, ಅದನ್ನು ನಾನು ಟ್ರೈ ಮಾಡಿದ್ದೇನೆ, ತುಂಬ ಒಳ್ಳೆಯದಾಗ್ತದೆ. ಆಮೇಲೆ ನಾನು ಸಗಣಿ ಬೆರಣಿ ತಟ್ಟಿಕೊಂಡು ಅದನ್ನು ಸಂಜೆ ನಾನು ಅಗ್ನಿಹೋತ್ರ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಅದೇ ಥರ ಬೆರಣಿಯನ್ನು ಸುಟ್ಟುಕೊಂಡು ಗಿಡಗಳಿಗೆ ಹಾಕ್ತೇನೆ, ಈ ಸೇವಂತಿಗೆ ಗಿಡ, ಗುಲಾಬಿ ಗಿಡಗಳಿಗೆಲ್ಲ ತುಂಬ ಒಳ್ಳೆಯದದು. ಆಮೇಲೆ ದನದ ಮೂತ್ರ ಅಂದರೆ ಗಂಜಲ, ಹಟ್ಟಿ ತೊಳೆದ ನೀರು ಎಲ್ಲ ಗಿಡಗಳಿಗೂ ಒಳ್ಳೇದು, ಈ ಪಾಲಕ್ ಸೊಪ್ಪಿನ ತರಕಾರಿಗಳಿಗೆಲ್ಲ ಒಳ್ಳೇದಂತ ಹೇಳ್ಬೋದು. ಅಂತೂ ದನ ಸಾಕಿದರೆ ಏನು ನಷ್ಟ ಅಂತೂ ಖಂಡಿತ ಇಲ್ಲ. ನಾವು ಆರಾಮದಲ್ಲಿ ಎಲ್ಲ ನಮ್ಗೆ ಏನೇನು ಬೇಕು ತರಕಾರಿಗಳನ್ನು ಬೆಳೆಸ್ಕೊಳ್ಬೋದು, ಎಲ್ಲ ಇದರಲ್ಲಿ ನಾವು ಒಂದು ಸ್ವತಂತ್ರರಾಗಿರ್ಬೋದು ಅನ್ನೋದು ಮಾತ್ರ ನನ್ನ ಅನಿಸಿಕೆ ಅಷ್ಟೆ. ಅಗ್ನಿಹೋತ್ರದ ಬಗ್ಗೆ ಪರಿಚಯ ಇಲ್ಲದವರಿಗಾಗಿ ಹೇಳಿ, ಏನು ಇದು ಅಗ್ನಿಹೋತ್ರ, ಏನಿದ್ರ ಪ್ರಾಮುಖ್ಯತೆ, ಹೇಗೆ ಮಾಡುವಂಥದ್ದು? ಡೈಲಿ ಸಂಜೆ ಸೂರ್ಯ ಅಸ್ತದ ನಂತರ ನಾನು ಸಣ್ಣದ ಸಗಣಿದ್ದು ಮಾಡಿಡ್ತೇನೆ, ಬೆರಡಿ ಮಾಡಿಡ್ತೇನೆ, ಅದರಲ್ಲಿ ಅನ್ಪಾಲಿಶ್ಡ್ ಅಕ್ಕಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿ ಹೋಮ ಮಾಡುವಂಥದ್ದು ಅಷ್ಟೇ, ಅದರಲ್ಲಿ ಜಾಸ್ತಿ ಏನು ಹೇಳಲಿಕ್ಕಿಲ್ಲ ಅಷ್ಟೇ. ಏನದರ ಪರಿಣಾಮ? ನಿಜವಾಗಿ ಹೇಳ್ತಾರೆ ಆಕ್ಸಿಜನ್ ಜಾಸ್ತಿ ಸಿಗ್ತದೆ ಅಂತ ಹೇಳಿ, ಇರ್ಬೋದು. ನಮ್ಮ ಮನೆಯಲ್ಲಿ ಸಾಧಾರಣ ಈಗ ಶೀತ, ಕೆಮ್ಮು, ನೆಗಡಿ ಅಂಥದ್ದು ಇಲ್ಲವೇ ಇಲ್ಲ, ತುಂಬ ವರ್ಷ ಆಯಿತು ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ. ಹಾಸ್ಪಿಟ್ಲಿಗೆ ಹೋದವರಂತೂ ಇಲ್ಲವೇ ಇಲ್ಲ ನಮ್ಮ ಮನೆಯಲ್ಲಿ, ಎಲ್ಲ ಫ್ರ್ಯಾಕ್ಚರ್ ಆಗಿ ಎಲ್ಲಾದರೂ ಹೋಗಬೇಕು ಬಿಟ್ಟರೆ ನಾರ್ಮಲಿ ಯಾವುದೇ ಇಂಥ ಸಮಸ್ಯೆಗಳು ಬಂದೇ ಇಲ್ಲ. ಅದು ಈ ಮನೆಯ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೋ. ಹೌದು, ಖಂಡಿತವಾಗಿ. ಆಮೇಲೆ ಈಗ ಗೋಮಯ ಮತ್ತು ಗೋಮೂತ್ರದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಕೀಟನಾಶಕವಾಗಿ ಇದರ ಒಂದು ಪ್ರಾಮುಖ್ಯತೆ ಏನು ಗೋವಿನ ಗೋಮೂತ್ರದ? ಸರ್, ಗೋಮೂತ್ರಕ್ಕೆ 1 ಲೀಟರ್ ನೀರು ಹಾಕ್ಕೊಂಡು ಎರಡನ್ನ ಮಿಕ್ಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಿದ್ರೆ ಮಾಡ್ತೇವೆ, ಎಲ್ಲರೂ ಮಾಡ್ಬೇಕಂತಿಲ್ಲ. ನಾನು ಪ್ರಯೋಗ ಮಾಡ್ತಾ ಇದ್ದೇನೆ ಯಾವತ್ತು ಅಂದ್ರೆ ಈ ತೊಂಡೆ ಬಳ್ಳಿಗೆ ಎಲ್ಲದಕ್ಕೂ ನಾನು ಸ್ಪ್ರೇ ಮಾಡ್ತಾ ಇದ್ದೇನೆ. ಕೆಲವೊಂದು ಕೀಟಗಳು, ಈ ಎಲೆ ತಿನ್ನುವ ಕೀಟಗಳಿರ್ತವೆ, ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗ್ತದೆ. ಅಂದ್ರೆ ತುಂಬಾ ಈ ರಾಸಾಯನಿಕ ಯೂಸ್ ಮಾಡುವ ಬದಲಿಗೆ ಇಂಥದ್ದೇ ಕೆಲವೊಂದು, ಈಗ ಮಜ್ಜಿಗೆ, ಹುಳಿ ಮಜ್ಜಿಗೆ ಇರ್ಬೋದು, ಇಂಗು, ಅದನ್ನು ಸೇರಿಸ್ಕೊಂಡು ಅದನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ. ಯಾವುದರಲ್ಲಿ ಗುಣ ಆಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ, ಬಟ್ ಉಪಯೋಗ ಅಂತೂ ಆಗ್ತಾ ಇದೆ. ಗೋಮೂತ್ರ ನಾನು ತೆಳ್ಳಗೆ ಮಾಡಿಕೊಂಡು ಗಿಡಗಳಿಗೆ ಹಾಕ್ತಾ ಇದ್ದೇನೆ, ಒಳ್ಳೆ ಉತ್ಪತ್ತಿ ಬಂದಿದೆ ನನಗೆ. ಈ ಮಲ್ಲಿಗೆ ಗಿಡಗಳಿಗೂ ಕೂಡ ಹೂವು ಜಾಸ್ತಿ ಆಗೋದಾಗಲಿ ಎಲ್ಲ ಆಗ್ತಾ ಉಂಟು. ಬೆರಣಿಯ ಭಸ್ಮದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದಿರಿ, ಅದರ ಒಂದು ಉಪಯೋಗ? ಭಸ್ಮ ಅಲ್ಲ, ಅದು ಕರಿ ತರ ಮಾಡಲಿಕ್ಕೆ ತುಂಬ ಇದಾಗಬಾರ್ದು, ಅಂದರೆ ಪೂರ್ತಿ ಒಳಗಿ ಹೋಗಬಾರ್ದು, ಇದು ಉರಿದು ಹೋಗಬಾರ್ದು. ಆ ಕಪ್ಪು ಇರ್ತದಲ್ಲ ಅದಕ್ಕೆ ಸ್ವಲ್ಪ ಸಗಣಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಗಿಡಗಳಿಗೆ ಹಾಕ್ಬೋದು, ಬುಡಕ್ಕೆ ಹಾಕೋದು. ಅದಾಗಲಿಲ್ಲ ಹಾಗೆ ಬೇಡ ಅಂತಾದರೆ ಸಗಣಿ ಸಿಗಲಿಲ್ಲ, ಬರೀ ಅದನ್ನೇ ಸ್ವಲ್ಪ ಹುಡಿ ಮಾಡಿಕೊಂಡು ಈ ಸೇವಂತಿಗೆ ಗಿಡಗಳಿಗೆಲ್ಲ ಹಾಕಿದರೆ ಒಳ್ಳೇದಾಗ್ತದೆ. ಹಸಿ ಸಗಣಿ ಹಾಕೋದ್ರ ಬದಲಿಗೆ ಒಣಗಿದ್ದನ್ನು? ಒಣಗಿದ್ದು ಒಳ್ಳೇದು, ಯಾವತ್ತು ಹಸಿ ಸಗಣಿ ಅಷ್ಟು ಯೂಸ್ ಮಾಡೋದಿಲ್ಲ ಗಿಡಗಳಿಗೆ, ಕೂಡಲೇ ಹಾಕಬಾರ್ದು ಅಂತಾರೆ, ಸುಟ್ಟು ಹೋಗ್ತದೆ ಗಿಡ, ಹಾಳಾಗ್ತದೆ ಅಂತೇಳಿ. ಆದಷ್ಟು ಸ್ವಲ್ಪ ಹಳತಾದದ್ದು ಒಳ್ಳೇದು ಅಂತ ಹೇಳ್ತಾರೆ. ಹೈನುಗಾರಿಕೆ ಜೊತೆ ಜೊತೆಗೆ ನೀವು ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ತರಕಾರಿ ಕೃಷಿ ಆಗ್ಬೋದು, ಹೂವಿನ ಕೃಷಿ ಆಗ್ಬೋದು, ಅಥವಾ ಬೇರೆ ಕೃಷಿ ಆಗ್ಬೋದು, ಇದರ ಬಗ್ಗೆ ಹೇಳಿ. ತರಕಾರಿ ಸದ್ಯಕ್ಕೆ ಹೊರಗಡೆಯಿಂದ ಏನು ತರಲಿಕ್ಕೆ ಇಲ್ಲ, ಈ ಒಂದು ನೀರುಳ್ಳಿ ಇಂಥವು ಬಿಟ್ಟರೆ ಉಳಿದ ತರಕಾರಿಗಳು ನಾವು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೇವೆ. ಮೂಲಂಗಿ ಆಗಿರಲಿ, ಹರಿವೆ, ಬಸಳೆ, ಹಾಗಲ್ಕಾಯಿ, ಹೀರೆಕಾಯಿ, ತೊಂಡೆ ಉಂಟು, ಬೆಂಡೆ ಉಂಟು, ಟೊಮೆಟೊ ಹಾಕಿದ್ದೇನೆ, ಪಾಲಕ್ ಹಾಕಿದ್ದೇನೆ, ಕೊತ್ತಂಬರಿ ಸೊಪ್ಪು, ಹಾಗೆ ಕೆಲವೊಂದು ತರಕಾರಿಗಳು ಮನೆಯಲ್ಲೇ ಆಗ್ತಾ ಇದೆ, ಕುಂಬಳಕಾಯಿ, ಸೌತೆಕಾಯಿ. ಪಟ್ಟಿ ಹೇಳಲಿಕ್ಕೆ ಹೋದರೆ ತುಂಬ ಉದ್ದಕ್ಕುಂಟು ಸರ್. ಸರ್, ಈಗ ವರ್ಷ ಪೂರ್ತಿ ತರಕಾರಿ ಬರುವ ಹಾಗೆ ಯಾವ ರೀತಿ ಒಂದು ಯೋಜನೆಯನ್ನು ಮಾಡ್ಕೊಳ್ತೀರಿ, ಪ್ಲಾನಿಂಗ್ ಹೇಗೆ ಮಾಡ್ತೀರಿ? ಪ್ಲಾನಿಂಗ್ ಅಂತೇನಿಲ್ಲ, ಒಂದು ಗಿಡ ಹೀಗೆ ಹಾಳಾಗ್ತದೆ, ಈಗ ಮೇಲೆ ಬಂದು ಮುಗಿತಾ ಇರುವಾಗಲೇ ನಾನು ಇನ್ನೊಂದು ಕಡೆ ಹಾಕಿ ಅಲ್ಲೇ ರೆಡಿ ಮಾಡ್ಕೊಂಡಿರ್ತೇನೆ, ಚಪ್ರ ಆಲ್ರೆಡಿ ಇರ್ತದೆ, ಇನ್ನೊಂದು ಕಡೆ ಜಾಗ ಮಾಡಿಕೊಂಡು ಪುನಃ ಬೀಜ ಹಾಕಿಕೊಂಡು ಮಾಡ್ಕೊಳ್ತಾ ಇರ್ತೇನೆ ಹಾಗೆ. ಅಂದ್ರೆ ಎಲ್ಲವನ್ನು ಕೂಡ ನೆಲದಲ್ಲೇ ಬೆಳೆಯುವಂತಹದ್ದು ಅಥವಾ ಹೂವಿನ ಕುಂಡವು ಅಥವಾ ಗ್ರೋ ಬ್ಯಾಗ್ ನಲ್ಲಿ ಬೆಳೆಯುತ್ತೆ? ಕೆಲವೊಂದು ಹೂವಿನ ಕುಂಡದಲ್ಲಿ ಬೆಳೆಸ್ತೇನೆ, ಕೆಲವೊಂದು ಗ್ರೋ ಬ್ಯಾಗ್ ಅಲ್ಲಿ, ಮತ್ತೆ ಕೆಲವು ನೆಲದಲ್ಲಿ. ಸಾಮಾನ್ಯವಾಗಿ ಈಗ ಬೀಜ ಹಾಕಿದ ತಕ್ಷಣ ಒಂದಷ್ಟು ಇರುವೆಗಳ ಸಮಸ್ಯೆ ಆಗ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ, ಇದರ ನಿವಾರಣೆ ಎಲ್ಲ ಹೇಗೆ? ಸರ್, ಒಬ್ರು ಶಂಕರ್ ಸರ್ ಅಂತೇಳಿ, ನಾವೊಂದು ಗ್ರೂಪ್ ಅನ್ನು ಫಾಲೋ ಮಾಡ್ತಾ ಇದ್ದೇವೆ, ಅದರಲ್ಲಿ ಅವರು ನಮಗೆ ಒಂದು ಹೀಗೆ ಹೇಳಿದ್ರು ಅಂದರೆ, ಅರಸಿನ ಹುಡಿ ಮತ್ತು ಬ್ಲ್ಯಾಕ್ ಪೆಪ್ಪರ್, ಅದನ್ನು ಕರಿಮೆಣಸಿನ ಪುಡಿಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ಪ್ರೇ ಮಾಡಿದರೆ ಅದಕ್ಕೆ, ಅಂದರೆ ಹಾಕಿ ಸ್ಪ್ರೇ ಅಂದರೆ ನೀರು ಹಾಕಿ ಅಲ್ಲ, ಬೀಜ ಹಾಕಬೇಕಾದ್ರೆ ಸಿಂಪಡಿಸಿದರೆ ಇರುವೆಗಿರುವೆ ಬರೋದಿಲ್ಲ ಅಂತೇಳಿ, ಹಾಗಾಗಿ ಅದನ್ನು ಹಾಕಿ ನಾನು ಮಾಡ್ತಾ ಇದ್ದೇನೆ, ಇದುವರೆಗೆ ಆ ಪ್ರಾಬ್ಲಮ್ ಇಲ್ಲ. ಈಗ ತರಕಾರಿಯಲ್ಲಿ ಬರುವಂತಹ ಬೇರೆ ಬೇರೆ ಹುಳಗಳಾಗ್ಬೋದು ಅಥವಾ ಕೀಟಗಳು, ಇವುಗಳ ಒಂದು ನಿರ್ವಹಣೆ ಎಲ್ಲ ಮಾಡುವಂಥದ್ದು ಈ ಗೋಮೂತ್ರ ಸಿಂಪರಣೆಯಲ್ಲಿ ಆಗ್ತದಾ ಹೇಗೆ? ಆಗ್ತದೆ, ಕೆಲವೊಮ್ಮೆ ಆಗ್ತದೆ, ಅದಕ್ಕೆ ಬಗ್ಗದಿದ್ದಾಗ ನಾವು ಬೇರೆ ಪ್ರಯೋಗ ಮಾಡಬೇಕಾಗ್ತದೆ. ಇಂಗು ಮತ್ತು ಅಡುಗೆ ಸೋಡಾ, ಒಂದು ಸಣ್ಣ ಟೀಸ್ಪೂನಲ್ಲಿ ಅಡುಗೆ ಸೋಡಾ ಮತ್ತು ಸ್ವಲ್ಪ ಇಂಗು, ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆ, ಒಂದು ಲೀಟ್ರ್ ನೀರಲ್ಲಿ ಹಾಕಿ ಸ್ವಲ್ಪ ಕಲಸಿಕೊಂಡು ಹಾಕಿದರೆ, ಸ್ಪ್ರೇ ಮಾಡಿದರೆ ಹೋಗ್ತದೆ. ಇನ್ನೊಂದು ಕೀಟಗಳಿಗೆ ಮತ್ತೆ ನಾನು ಇಲ್ಲ ಅಷ್ಟು ಇಲ್ಲ ಸರ್, ಬೂದಿ ಅಂದರೆ ನಮ್ಮನೇಲಿ ಇದಿಲ್ಲ, ಒಲೆ ಇಲ್ಲ, ಹಾಗಾಗಿ ಬೂದಿ ಉಪಯೋಗ ಮಾಡ್ತಾ ಇಲ್ಲ. ಸುಡುಮಣ್ಣು ಹಾಕ್ತೇನೆ, ಮಾಡಿಸ್ತೇವೆ ನಾವು, ಅದನ್ನು ಸ್ವಲ್ಪ ಹಾಕಿಬಿಡ್ತೇವೆ, ಅದರಲ್ಲೂ ಸ್ವಲ್ಪ ಕಂಟ್ರೋಲ್ ಆಗ್ತದೆ, ಮತ್ತೆ ಉಳಿದದ್ದು ಗೊತ್ತಿಲ್ಲ ಸರ್. ಈ ಕೆಂಪು ಇರುವೆ ಇದೆಯಲ್ಲ ಉರಿ, ಅದನ್ನು ಕೂಡ ಬಿಡ್ತೀರಾ ಸರ್? ಕೆಂಪು ಇರುವೆ ಇತ್ತು, ಈಗ ಸದ್ಯಕ್ಕೆ ಕಾಣ್ತಾ ಇಲ್ಲ. ಆಮೇಲೆ ನೀರು, ಸಾಮಾನ್ಯವಾಗಿ ಸಾಯಂಕಾಲದ ಹೊತ್ತು ಅಥವಾ ಬೆಳಗಿನ ಹೊತ್ತು ತರಕಾರಿಗೆ ನೀರು ಬಿಡುವುದು ಅಂತ ಒಂದು ಕೆಲಸವೇ ಆಗ್ತದೆ, ನೀರು ಏನು ಕೊಡಬೇಕು ಅಂತ? ಸರ್, ನಾನು ಬೆಳಿಗ್ಗೆ ಡೈಲಿ ನೀರು ಬಿಡ್ತಾ ಇಲ್ಲ, ನಾನು ಕೆಲವೊಂದು ಸಸ್ಯಗಳಿಗೆ ಮಾತ್ರ ನಾನು ಡೈಲಿ ಹಾಕ್ತೇನೆ, ಕೆಲವು ಗಿಡಗಳಿಗೆ ನಾನು ಎರಡು ದಿನಕ್ಕೊಮ್ಮೆ ನೀರು ಹಾಕ್ತಾ ಇದ್ದೇನೆ, ದಿನ ಬೆಳಿಗ್ಗೆ ಹಾಕ್ತಾ ಇದ್ದೇನೆ, ಬೇಗ ಒಂದು 6 ಗಂಟೆ ಹೊತ್ತಿಗೆ ನಾನು ನೀರು ಬಿಡ್ತೇನೆ. ಇನ್ನೊಂದು ವಿಚಾರ, ಚಳಿಗಾಲಕ್ಕೆ ಸಂಬಂಧಪಟ್ಟಂತಹದ್ದು, ಚಳಿಗಾಲದ ತರಕಾರಿ, ಈಗ ಎಲೆ ಕೋಸು ಆಗ್ಬೋದು, ಹೂಕೋಸು ಆಗ್ಬೋದು, ಈ ಕೋಸುಗಳು, ಇವುಗಳ ಕೃಷಿಯನ್ನು ಕೂಡ ಮಾಡ್ತೀರಾ ನೀವು? ಇಲ್ಲ ಇಲ್ಲ, ಸದ್ಯಕ್ಕೆ ಪ್ರಯತ್ನ ಪಡಲಿಲ್ಲ, ಮಾಡುವ ಆಸೆ ಉಂಟು, ನೋಡ್ಬೇಕು ಸರ್. ಸೊಪ್ಪು ತರಕಾರಿಗಳ ಬಗ್ಗೆ ಹೇಳಿದರೆ ಒಂದು ವಿಶೇಷತೆ, ಈಗ ಬಸಳೆ ಆಗ್ಬೋದು ಅಥವಾ ಹರಿವೆ ಆಗ್ಬೋದು, ಇಂಥವುಗಳ ವಿಶೇಷ ಕಾಳಜಿ ಏನು ವಹಿಸಬೇಕಾಗ್ತದೆ? ಎಲೆ ತಿನ್ನುವ ಹುಳ ಒಂದು ಜಾಸ್ತಿ ಇರ್ತದೆ ಮ್ಯಾಕ್ಸಿಮಮ್, ಹೌದು, ಆದರೆ ಅಷ್ಟೊತ್ತಿಗೆಲ್ಲ ಖಾಲಿ ಆಗಿರ್ತದೆ ಸರ್, ಅದರದ್ದೊಂದು ಸಮಸ್ಯೆ ಇರ್ತದೆ, ಅದು ಬಿಟ್ಟರೆ ನನ್ನಲ್ಲಿ ಇದುವರೆಗೆ ಯಾವುದು ಅಂಥದ್ದು ಸಮಸ್ಯೆ ಕಂಡು ಬರಲಿಲ್ಲ, ಅದಕ್ಕೆ ನಾನು ಹುಳಿ ಮಜ್ಜಿಗೆ ಒಂದನ್ನು ಸ್ಪ್ರೇ ಮಾಡಿ ಬಿಡ್ತೇನೆ ಅಷ್ಟೇ. ಹುಳಿ ಮಜ್ಜಿಗೆ ಒಂದು ಲೀಟ್ರ್ ಸ್ವಲ್ಪ ಒಂದು 1/2 ಗ್ಲಾಸ್ ಅಷ್ಟು ಇಟ್ಕೊಂಡು ಒಂದು ಲೀಟ್ರ್ ನೀರು ಹಾಕಿಕೊಂಡು ಅದನ್ನೇ ಸ್ಪ್ರೇ ಮಾಡಿ ಬಿಡ್ತೇನೆ ಸೋಸಿಕೊಂಡು, ಅಷ್ಟರಲ್ಲೇ ಕ್ಲಿಯರ್ ಆಗಿದೆ. ವಿಚಾರ ವಿನಿಮಯದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ವಿ, ವಾಟ್ಸಪ್ ಗ್ರೂಪ್ ಮೂಲಕವೂ ಕೂಡ ಸಾಕಷ್ಟು ಒಳ್ಳೆಯ ಅಂಶಗಳನ್ನು ನಾವು ವಿನಿಮಯ ಮಾಡಿಕೊಳ್ಳಬಹುದು ಅಂತ, ಇದರ ಒಂದು ಸಾಧ್ಯತೆಯ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮದೊಂದು 250 ಜನರದ್ದು ಗ್ರೂಪ್ ಇದೆ, ಅದರಲ್ಲಿ ಬೆಳಗಾವಿನಿಂದ ಧಾರವಾಡ ಎಲ್ಲೆಲ್ಲೋ ಇದ್ದಾರೆ, ಬಾಂಬೆಯಲ್ಲಿದ್ದಾರೆ ಕೆಲವರು, ಪ್ರತಿಯೊಬ್ಬರಲ್ಲಿ ಅಲ್ಲಿನ ವೆದರಿಗೆ ಸೂಟ್ ಆಗುವಂಥದ್ದು ಏನೇ ಇದ್ರೂ ಕೂಡ ನಮಗೆ ಡೈಲಿ ಡೈಲಿ ಬರ್ತದೆ. ಈಗ ನನಗೆ ಏನಾದರೂ ಸಮಸ್ಯೆ ಆದರೆ ನಾನು ಅವರ ಕೇಳ್ತೇನೆ, ಸರ್ ಹೀಗಿದೆ ನನಗೆ, ನಾನೇನು ಮಾಡಲಿ ಅಂತೇಳಿ ಫೋಟೋ ತೋರಿಸಿ, ಏನಾದರೂ ಹುಳ ಇದ್ದರೆ ಅದನ್ನು ತೋರಿಸಿ ನಾನು ಕೇಳ್ತೇನೆ, ಸರ್ ಏನು ಮಾಡಲಿ ಅಂತೇಳಿ. ಆವಾಗ ಪ್ರತಿಯೊಬ್ಬರು ಯಾರಲ್ಲೂ ಕೂಡ ಆ ಸ್ವಾರ್ಥ ಇರೋದಿಲ್ಲ, ಅಯ್ಯೋ ಇವ್ರದ್ದು ಯಾಕೆ ಹಾಳಾಗಲಿ, ಇವ್ರದ್ದು ಹಾಳಾಗಲಿ ಹಾಗೇನು ಯಾರು ಅಂದ್ಕೊಳ್ಳೋದಿಲ್ಲ. ಬಟ್ ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಎಲ್ಲರೂ ಯಾವುದು ನಮಗೆ ಸಾಧ್ಯ ಆಗ್ತದೆ ಅದನ್ನು ನಾವು ಮಾಡಿ ನೋಡುವಾಗ ಅದರಲ್ಲಿ ಬಗ್ದಿದ್ರೆ ಇನ್ನೊಂದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಕ್ಲಿಯರ್ ಆಗಿರ್ತದೆ. ಸೊ ತುಂಬ ಯೂಸ್ಫುಲ್ ಸರ್, ತುಂಬ ಯೂಸ್ಫುಲ್. ಅಂತೂ ಮಾಹಿತಿಯ ವಿನಿಮಯ ಮಾಡಿಕೊಂಡ್ರೆ ನಿಮಗೂ ಕೂಡ ಅನುಕೂಲ ಆಗ್ತದೆ. ಹೌದು, ಪ್ರತಿಯೊಬ್ಬರು ಸ್ವಾರ್ಥ ಬಿಟ್ಟು ಚಂದದಲ್ಲಿ ಎಲ್ಲ ವಿನಿಮಯ ಮಾಡಿಕೊಂಡ್ರೆ ಎಲ್ರಿಗೂ ಒಳ್ಳೆಯದು. ನಾವು ಆದಷ್ಟು ಎಂತ ಹೇಳ್ತೇವೆ, ಸಾವಯವ ತರಕಾರಿಗಳನ್ನು ಬೆಳೆಸಲಿಕ್ಕೆ, ಈ ರಾಸಾಯನಿಕ ಮುಕ್ತ ತರಕಾರಿಗಳನ್ನು ತಿನ್ನಲಿಕ್ಕೆ ಸಹಕಾರಿ ಆಗ್ಬೋದು ಅನಿಸ್ತದೆ ಸರ್. ಸಾಮಾನ್ಯವಾಗಿ ಈ ಕೃಷಿಯಲ್ಲಿ ಅಥವಾ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡವರು ಹೇಳುವಂಥವರು ಮನೋರಂಜನೆ ಅಂತ ಬೇರೆ ಬೇಕಾ ಅಂತ, ಅಥವಾ ಮನೋರಂಜನೆಗೆ ಅವಕಾಶ ಇದೆಯಾ, ಸಂದರ್ಭ ಸಮಯಾವಕಾಶ ಇದೆಯಾ ಅಂತ ನಿಮ್ಮ ಅನುಭವ ಏನು? ಅದೇ ಒಂದು ಮನೋರಂಜನೆ ಅನಿಸ್ತದೆ ನನಗೆ, ಯಾಕಂದರೆ ನಾನು ಅದರಲ್ಲಿ ಪೂರ್ತಿಯಾಗಿ ತೊಡಗಿಕೊಂಡಿದ್ದೇನೆ. ನನಗೆ ಬೇರೆ ಮನೋರಂಜನೆ ಅಗತ್ಯ ಇಲ್ಲ ಅನಿಸ್ತದೆ, ಯಾಕಂದರೆ ಹೊರಗಡೆ ಹೋದರೆ ಏನೇನೋ ಮಾತಾಡಿಕೊಂಡು ಸಮಯ ಕಳೆಯೋದಕ್ಕಿಂತ ಈ ಕೆಲಸಗಳು ನನಗೆ ತುಂಬ ಹಿತ ಅನ್ನಿಸ್ತದೆ, ನನಗೆ ತುಂಬ ಖುಷಿ ಕೊಟ್ಟಿರುವಂಥದ್ದು, ಬೇರೆ ಮನೋರಂಜನೆ ಅಗತ್ಯವೇ ಇಲ್ಲ. 10 ವರ್ಷವಾದರೂ ಕೂಡ ಮುಗಿಯದ ಧಾರಾವಾಹಿಗಳು ಟಿವಿಯಲ್ಲಿ ಬರ್ತಾರೆ, ಅಗತ್ಯ ಇಲ್ಲ ಅನಿಸ್ತದೆ ಸರ್. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಡ್ಬೇಕು, ಅದೇ ಅದೇ ಕತೆ ಅದನ್ನೇ ಮುಂದುವರಿಸ್ತಾರೆ, ಅದನ್ನೇ ಕೇಳೋದು, ಅತ್ತೆ ಸೊಸೆ ಅಣ್ಣ ತಮ್ಮ ಅದೇ ಜಗಳಗಳು, ಅದೇ ಇದು ಕಿರಿಕಿರಿ ಬೇಕಾಗಿಲ್ಲ ಅನಿಸ್ತದೆ ಸರ್. ಬಹಳ ಸಂತೋಷ ಲಕ್ಷ್ಮೀ ಶೆಣೈಯವರೇ, ಹೈನುಗಾರಿಕೆಯನ್ನು ಒಂದು ಜೀವನ ವೃತ್ತಿಯಾಗಿ ನೀವು ತಗೊಂಡಿದ್ದೀರಿ, ಕಳೆದ 16 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೀರಿ, ಇದರಲ್ಲಿ ಒಂದು ಸುಖ ಸಂತೋಷವನ್ನು ನೀವು ಕಾಣ್ತಾ ಇದ್ದೀರಿ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ಇದುವರೆಗೂ ಹೈನುಗಾರಿಕೆ ಅನುಭವ ಕುರಿತು ಶಿರ್ವದ ಲಕ್ಷ್ಮೀ ಶೆಣೈ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಳ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ರೈತ ಬಾಂಧವರೇ, ಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಂಗಡಿಗರೊಂದಿಗೆ ಬಿಕೆ ಸುಮಿತ್ರಾ ಹಾಡಿರುವ ಆರ್ಎನ್ ಜಯಗೋಪಾಲ್ ಅವರ ರಚನೆ. ಸನಿ ಸಗಮ ಪನಿ ಸಗರಿ ಸನಿ ಕೇದಾರ ಸರಿ ಗ ಮಗರಿ ಸನಿ ಧನಿ ಸರಿ ಸನಿ ಗ ಮಗ ಮಗ ಮಗರಿ ಸರಿ ಗ ಮಗರಿ ಸನಿ ಧನಿ ಸರಿ ಸನಿ ಗ ಮಗ ಮಗ ಮಗರಿ ಶಂಕರ ಭರಣ ಸರಿ ಗ ಮಗ ಮಗರಿ ಸನಿ ರಿ ಗ ಮ ಪ ಕಮ ಪ ಮಗರಿ ಸನಿ ನಿದ ದಪ್ಪ ಮಗರಿ ಮದಮ ಮದಮ ಮದರಿ ಸರಿಗ ಸರಿ ಸರಿಗ ಗ ಗರಿ ಗ ಮಗಮ ಮದಪ ಮಗರಿ ಸರಿಗ ಸರಿ ಕೆದು ಪುರ ಕಾಂಬೋಜಿ ಸರಿ ಗ ಪ ಮಗರಿ ಗ ಪದ ಸನಿದ ಸರಿ ಸನಿದ ಪದ ನಿದ ಪ ಮಗರಿ ಗ ಸರಿ ಗ ಪ ಮಗರಿ ಗ ಪದ ಸನಿದ ಸರಿ ಸನಿದ ಪದ ನಿದ ಪ ಮಗರಿ ಗ ಬಿಲಗರಿ ಸರಿ ಸರಿ ಗ ಪದ ಬಗ ಪದ ಕಗರಿ ಸದ ಪದ ಪದ ಸರಿ ಸರಿ ಗ ಪದ ಪದ ಪದ ಕಗರಿ ಸದ ಪದ ಪದ ಬಸನಿ ಸರಿ ಕರಿ ಸನಿ ಪಮ ಮಣಿ ನಿಸಾಗ ನವರಾತ್ರಿಯಲ್ಲಿ ನವರಾಗ ಮಾಲಿಕೆ ಹಾಡುವೆ ನಿನಗೆ ನವವಿಧ ಪೂಜೆ ನವವಿಧ ಅಲಂಕಾರ ವೈಭವ ನಿನಗೆ ಅಂಬಿಕೆಯೇ ನವರಾತ್ರಿಯಲ್ಲಿ ನವರಾಗ ಮಾಲಿಕೆ ಹಾಡುವೆ ನಿನಗೆ ನಾಯಕಿಯೇ ನವವಿಧ ಪೂಜೆ ನವವಿಧ ಅಲಂಕಾರ ವೈಭವ ನಿನಗೆ ಅಂಬಿಕೆಯೇ ವೈಭವ ನಿನಗೆ ಅಂಬಿಕೆಯೇ ಕದಿಗೆಯ ದಿನನ ತಂಬಿಟ್ಟಿನ ಆರತಿ ತರುವೆನು ಪಾವನಿ ಪಾರ್ವತಿಯೇ ಕದಿಗೆಯ ದಿನನ ತಂಬಿಟ್ಟಿನ ಆರತಿ ತರುವೆನು ಪಾವನಿ ಪಾರ್ವತಿಯೇ ಅಲಂಕಾರ ವೈಭವ ನಿನಗೆ ಅಂಬಿಕೆಯೇ ಪಂಚಮಿ ದಿನದೆ ಪಂಚಾರತಿಯನು ಪಂಚಭಕ್ಷಗಳ ನೀಡುವೆನು ಪಂಚಮಿ ದಿನದೆ ಪಂಚಾರತಿಯನು ಪಂಚಭಕ್ಷಗಳ ನೀಡುವೆನು ಅಲಂಕಾರ ವೈಭವ ನಿನಗೆ ಅಂಬಿಕೆಯೇ ಸಪ್ತಮಿ ದಿನದೆ ಶಾರದೆ ನೆನೆದು ನಾದೋಪಾಸನೆ ಮಾಡುವೆನು ಸಪ್ತಮಿ ದಿನದೆ ಶಾರದೆ ನೆನೆದು ನಾದೋಪಾಸನೆ ಮಾಡುವೆನು ನವವಿಧ ಪೂಜೆ ನವವಿಧ ಅಲಂಕಾರ ವೈಭವ ನಿನಗೆ ಅಂಬಿಕೆಯೇ ನವಮಿಯ ದಿನ ನವರಂಗ